ಸಮಸ್ಯೆಯಾಗಿದೆ. ಶಿಷ್ಯರಿಗೆ ಅಮಿತ ಆನಂದದ ಅನುಭವ, ಗುರುಗಳಿಗೆ ಥ್ಯಾಂಕ್ಸ್ ಹೇಳಬೇಕಾಗಿದೆ. ಆದರೆ ಶಬ್ದಗಳು ಪ್ರಕಟ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕಂಠ ತುಂಬಿ ಬಂದಿದೆ. ಆದರೂ ಕೂಡ ತನ್ನ ಕೃತಜ್ಞತೆಗಳನ್ನು ಸುಂದರವಾದ ಶಬ್ದಗಳಲ್ಲಿ ಶಿಷ್ಯನು ಪ್ರಕಟ ಮಾಡ್ತಾ ಇದ್ದಾನೆ. ಈ ಗುರು ಧನ್ಯ ಅಹಂ, ಅಹಂ ಧನ್ಯ, ನನ್ನ ಜನ್ಮ ಜನ್ಮಾಂತರದ ಎಲ್ಲ ಪುಣ್ಯಗಳು ಒಟ್ಟು ಸೇರಿಸಿ ಜನ್ಮ ಜನ್ಮಾಂತರದ ಈ ಪ್ರಯಾಣವು ಈ ಜನ್ಮದಲ್ಲಿ ಕೊನೆಗೊಳ್ಳುವಂತೆ ಅವಕಾಶ ಮಾಡಿಕೊಟ್ಟಿವೆ ಎಲ್ಲ ಪುಣ್ಯರಾಶಿಗಳು. ನನ್ನಂತಹ ಧನ್ಯನು ಯಾವನಿದ್ದಾನೆ ಈ ಸೃಷ್ಟಿಯೊಳಗೆ? ಅಹಂ ಧನ್ಯ, ಅಹಂ ಕೃತಕೃತ್ಯ, ಕೃತ್ಯ ಕರ್ತವ್ಯ ಪರನಾದವನಿಗೆ ಕೃತ್ಯ ಅಂತ ಹೇಳ್ತಾರೆ. ಕರ್ತವ್ಯ ಪರನಾದವನಿಗೆ ಕೃತ್ಯ, ಒನ್ ಹೂ ಈಸ್ ಎಂಡೋರ್ ವಿತ್ ಡ್ಯೂಟಿ, ಮಾಡಬೇಕು ಮಾಡಬಾರ್ದು ಹೋಗ್ಬೇಕು ಹೋಗಬಾರ್ದು ಅನ್ನುವ ಕರ್ತವ್ಯಗಳಿಂದ ಬದ್ಧನಾದವನೇನಿದ್ದಾನೋ ಅವನಿಗೆ ಕೃತ್ಯ ಅಂತ ಕರೀತಾರೆ. ಕೃತಕೃತ್ಯ, ಕರ್ತವ್ಯಗಳನ್ನು ಮಾಡಿ ಮುಗಿಸಿದವರು, ಮಾಡಲೊಂದೂ ಬಾಕಿ ಇಲ್ಲ, ನಾನು ಮಾಡಬೇಕಾದ ಏನೂ ಇಲ್ಲ ಈ ಜಗತ್ತಿನಲ್ಲಿ. ಕೃತಕೃತ್ಯ, ಇದಷ್ಟು ಭವಗ್ರಹಾತ್ ಅಹಂ ವಿಮುಕ್ತ. ಭವಸಾಗರ, ಭವಗ್ರಹಾತ್ ಅಂದರೆ ಭವಸಾಗರ, ಈ ಭವಸಾಗರದಿಂದ ನಾನು ಮುಕ್ತನಾದ, ಬಿಡುಗಡೆಯನ್ನು ಹೊಂದಿದೆ. ಸಂಸಾರ ಸಾಗರದ ಬಂಧನಗಳಿಂದ ನಾನು ಬಿಡುಗಡೆಯನ್ನು ಹೊಂದಿದೆ. ವಿಮುಕ್ತ ಅಹಂ, ನಿತ್ಯ ಆನಂದ ಸ್ವರೂಪವ, ಜನ್ಮ ಜನ್ಮಾಂತರದಿಂದ ಆನಂದವನ್ನು ಹುಡುಕಿ ಹುಡುಕಿ ಹುಡುಕಿ ಹುಡುಕಿ ಈಗ ನನಗೆ ಸ್ಪಷ್ಟವಾಗಿದೆ. ಯಾವ ಆನಂದವನ್ನು ಹುಡುಕುತ್ತಾ ಇದ್ದನೋ ಆನಂದವು ನಾನೇ. ನಿತ್ಯ ಆನಂದ ಸ್ವರೂಪ, ತಸ್ಮಾತ್ ಅಹಂ ಪೂರ್ಣ. ಅಪೂರ್ಣ ಇದ್ದರೆ ದುಃಖ ಇರುತ್ತದೆ. ನಾನು ಪೂರ್ಣನಾಗಿದ್ದೇನೆ ಏಕೆಂದರೆ ನನ್ನಲ್ಲಿ ದುಃಖ ಇಲ್ಲ. ಇವು ಆವುಗಳ ಸ್ಪರ್ಶವೂ ನನಗಿಲ್ಲ. ನಿತ್ಯ ಆನಂದ ಸ್ವರೂಪನಾಗಿದ್ದೇನೆ. ಹೇ ಗುರು, ಅಹಂ ಧನ್ಯ, ಅಹಂ ಕೃತಕೃತ್ಯ, ಅಹಂ ಮುಕ್ತ ಭವಗ್ರಹಾತ್. ನಿನ್ನ ಅನುಗ್ರಹದಿಂದ, ಈಶ್ವರ ಪ್ರಸಾದದಿಂದ ನಾನು ಮುಕ್ತನಾದೆನು. ಇನ್ನೊಂದು ಮಾತನ್ನು ಹೇಳ್ತಾರೆ, ಸ್ವರಾಜ್ಯ ಸಾಮ್ರಾಜ್ಯ ವಿಭೂತಿರೇಶ. ಭವತ್ಕೃಪಾ ಶ್ರೀ ಮಹಿತ ಪ್ರಸಾದಾತ್ ಪ್ರಾಪ್ತಾ ಮಯಾ ಶ್ರೀ ಗುರವೇ ಮಹಾತ್ಮನೇ. ನಮೋ ನಮಸ್ತೆ ಸ್ತು ಪುನರ್ ನಮೋಸ್ತು. ಸ್ವರಾಜ್ಯ ಸಾಮ್ರಾಜ್ಯ ವಿಭೂತಿರೇಶ ಭವತ್ಕೃಪಾ ಶ್ರೀ ಮಹಿತ ಪ್ರಸಾದ ಆಪ್ತಾಮಯಾ ಶ್ರೀ ಗುರವೇ ಮಹಾತ್ಮನೇ, ನಮೋ ನಮಸ್ತೇಸು ಪುನರ್ನಮೋಸ್ತು. ಸ್ವರಾಜ್ಯ ಸಾಮ್ರಾಜ್ಯ ಏಷಾ ವಿಭೂತಿ ಭವತ್ಕೃಪಾ ಶ್ರೀ ಮಹಿತ ಪ್ರಸಾದ. ಈ ಗುರುವೇ, ನಿನ್ನ ಕೃಪೆಯಿಂದ ಮತ್ತು ಈಶ್ವರ ಪ್ರಸಾದದಿಂದ ಈ ಒಂದು ಉಚ್ಚ ಮಟ್ಟದ ಪರಬ್ರಹ್ಮ ತತ್ವಜ್ಞಾನವನ್ನು ನಾನು ಪಡೆದುಕೊಳ್ಳುವಂತಾಯಿತು. ಎಂಥ ತತ್ವಜ್ಞಾನ ಇದು? ಸ್ವರಾಜ್ಯ ಸಾಮ್ರಾಜ್ಯ ವಿಭೂತಿ. ಕಳೆದು ಹೋದಂತೆ ಕಳೆದು ಹೋದ ನನ್ನ ರಾಜ್ಯ, ಕಳೆದು ಹೋದಂತೆ ಕಳೆದು ಹೋದ ನನ್ನ ರಾಜ್ಯ. ಆ ರಾಜ್ಯದ ಅರಸನೇ ನಾನಾಗಿ ನಿಲ್ಲುವಂತಹ ಸೌಭಾಗ್ಯ. ಸ್ವರಾಜ್ಯ ಸ್ವರಾಜ್ಯ, ಸ್ವರಾಜ್ಯ ಅಂತಂದ್ರೆ ನನ್ನ ರಾಜ್ಯ. ನನ್ನ ರಾಜ್ಯ ಯಾವ ರಾಜ್ಯ ಆಗಿರ್ಬೋದಲ್ವ? ಕರ್ನಾಟಕ ನಮ್ಮ ರಾಜ್ಯ, ನಾನ ರಾಜ್ಯ ಅಲ್ಲ. ಸಿದ್ದರಾಮಯ್ಯ, ಇದು ಹಾಗಲ್ಲ, ಇದು ರಾಜ್ಯ ನಂದು, ಈ ರಾಜ್ಯದ ಒಡೆಯನು ಕೂಡ. ನನ್ನ ಸಾಮ್ರಾಜ್ಯವು ನನಗೆ ಪುನರ್ಪ್ರಾಪ್ತಿಯಾಯಿತು. ಕಳೆದುಕೊಂಡಂತೆ ಭಿಕ್ಷುಕನಾಗಿ ಬೆಕ್ಕರಾಗಿ ಮೆರೆದಂತೆಯೇ ನಾನು ದುಃಖ ಪಡುತ್ತಾ ನೋವು ಪಡುತ್ತಾ ಘಾತಿತನಾಗಿ ಇರುವಾಗ, ಹೇ ಗುರು, ನೀನು ಕರ್ಕೊಂಡು ಬಂದು ಒಂದು ಸಿಂಹಾಸನದಲ್ಲಿ ಕೂಡಿಸಿದೀ, ಯಾರದೋ ರಾಜ್ಯದ ಸಿಂಹಾಸನ ಅಲ್ಲ, ಮತ್ತು ಅದು ಕೂಡ ಬೆದರಿ, ಅದು ಕೂಡ ಭಿಕ್ಷುಕತನ ಆಗ್ತದೆ. ನಾ ಆ ಭಿಕ್ಷಾತೈತ ತಗೊಳ್ಳಿಲ್ಲ. ನೀನು ಯಾವ ರಾಜ್ಯದ ಅಧಿಪತಿಯನ್ನಾಗಿ ನನ್ನನ್ನು ಮಾಡಿ ಕೂರಿಸಿದೆ ಅಂತಂದ್ರೆ, ನಾನು ಯಾವ ರಾಜ್ಯವನ್ನು ಕಳ್ಕೊಂಡಿದ್ದೇನೋ ಅದು ಏನಾಯ್ತು, ಈಗ ಪುನಃ ಪ್ರಾಪ್ತಿ ಆಯಿತು. ಅದೆಲ್ಲ ಕಳ್ಕೊಂಡವ್ರೆ ಕಳ್ಕೊಳ್ಳಿಕ್ಕೆ ಎಲ್ಲೂ ಹೋಗಿಲ್ಲ. ಕಳ್ಕೊಂಡಂತೆ ನಮ್ಮ ರಾಜ್ಯವನ್ನು ನಾವು ಕಳ್ಕೊಂಡಂತೆ ನಮ್ಮ ರಾಜ್ಯದಲ್ಲೇ ಇದ್ದುಕೊಂಡು ನಾನು ಭಿಕ್ಷೆ ಬೀಳ್ತಾ ದುಃಖವನ್ನು ಪಡ್ತಾ ನೋವು ಪಡ್ತಾ ಪುಟ್ಟ ಸಾವುಗಳನ್ನು ಪಡೀತಾ ತಿರುಗಾಡ್ತಾ ಇದ್ದೇನಲ್ವೋ. ಇಂತಹ ಒಂದು ದುಃಖ ನೋವನ್ನ ಕ್ಷಣಾರ್ಧದಲ್ಲಿ ನೀನೇನ್ ಮಾಡಿಬಿಟ್ಟಿ, ನನ್ನನ್ನು ಅರಸನನ್ನಾಗಿ ಕೂಡಿಸಿ ತಗೋ ಈ ಸಾಮ್ರಾಜ್ಯಕ್ಕೆ ನೀನೇ ಒಡೆ. ಮರುಳನನ್ನು ಮೆರೆಸಿದಯ್ಯ ಶ್ರೀ ದಯಾನಂದ, ಮರುಳನನ್ನು ಮೆರೆಸಿದಯ್ಯ. ಆ ಈ ಅಕ್ಷರ ಕೂಡ ಗೊತ್ತಿಲ್ಲದೆ ಇದ್ದಂತಹ, ಅಧ್ಯಾತ್ಮದ ಗಂಧವೂ ಇಲ್ಲದೆ ಇದ್ದಂತಹ ನನ್ನನ್ನು ಕರೆದುಕೊಂಡು ಬಂದು ಸಾಮ್ರಾಜ್ಯದ ಮೇಲೆ ಕೂಡಿಸಿ ಮೆರೆಸಿ ಬಿಟ್ಟಿಯಲ್ಲಪ್ಪ ದಯಾನಂದ ಅಂತ ಒಂದು ಹಾಡು ಬರೆದೀನಿ. ಅವರು ಸ್ವರಾಜ್ಯ ಸಾಮ್ರಾಜ್ಯ ವಿಭೂತಿ ಈಶಾ ಹೇಗೆ ಸಾಧ್ಯ ಆಯಿತು ನನಗೆ? ಭಗವತ್ ಕೃಪಾ, ಸದ್ಗುರುವಿನ ಕೃಪೆಯಿಂದ ಶ್ರೀ ಮಹಿತ ಪ್ರಸಾದ, ಆ ಈಶ್ವರ ಪ್ರಸಾದದಿಂದಾಗಿ. ಹೇ ಗುರವೇ, ಹೇ ಮಹಾತ್ಮನೇ, ಮಯಾ ಪ್ರಾಪ್ತ, ನನ್ನಿಂದ ಇದು ಪ್ರಾಪ್ತವಾಯಿತು, ನನಗಿದು ಪ್ರಾಪ್ತವಾಗುವಂತೆ ಆಯಿತು. ಹೇಗೆ ಪ್ರಾಪ್ತವಾಗುವಂತೆ? ಹೇ ಗುರವೇ ಮಹಾತ್ಮನೇ, ನಿಮ್ಮ ಕೃಪೆಯಿಂದಾಗಿ ಈಶ್ವರ ಪ್ರಸಾದದಿಂದಾಗಿ ನನಗಿದು ಪ್ರಾಪ್ತವಾಯಿತು. ಎಷ್ಟು ನಮಸ್ಕಾರ ಹೇಳಿ. ನಮೋ ನಮಸ್ತೆ ಅಷ್ಟು ನಮೋ ನಮಸ್ತೆ ಅಷ್ಟು ನಮೋ ನಮಸ್ತೆ ಎಷ್ಟು ನಮಸ್ಕಾರ ಸಲ್ಲಿಸಿದ್ರು ಕೂಡ ತೃಪ್ತಿ ಇಲ್ಲ. ಅನಂತ ಅನಂತ ನಮಸ್ಕಾರಗಳನ್ನು ಸ್ವೀಕಾರ ಮಾಡು, ಪುನಃ ನಮೋಸ್ತು ಮತ್ತೊಂದು ನಮಸ್ಕಾರ ಮಾಡ್ತೀನಿ ಸ್ವೀಕಾರ ಮಾಡು ಅಂತ ಶಿಷ್ಯನು ತನ್ನ ಧನ್ಯತಾ ಭಾವವನ್ನು ಅಲ್ಲಿ ವ್ಯಕ್ತಪಡಿಸಿದ್ದಾನೆ. ಇನ್ನು ಹೋಗ ಬರಬೇಕು ಶಿಷ್ಯ, ಗುರುಕುಲವನ್ನು ಬಿಟ್ಟು ತನ್ನ ಮನೆಗೆ ವಾಪಸ್ ಹೋಗ್ತಾ ಇದ್ದಾನೆ. ಬಂದಿದ್ದ ಹಾಗೆ ಅಂತ ಜ್ಞಾಪಿಸ್ಕೊಳ್ಳಿ, ಬಂದಿದ್ದ ಹಾಗೆ ಗುರುವಾರ ಸಂಸಾರ ಸವಾಗ್ನಿ ಸಪ್ತಂ ದೋಧೂಯಮಾನ ದುರದೃಷ್ಟವಾದೈ ವೀತಂ ಪ್ರಪನ್ನ ಪರಿಪಾಲಿ ನಿತ್ಯೋ ಶರಣ್ಯಮನ್ಯಂ ಯದಹಂ ನ ಜಾನೆ. ಎಂತಹ ಶರಣಾಗತಿಯಿಂದ ಬಂದಿದ್ದವನು, ಸಂಸಾರಕ್ಕೆ ಭಯಪಟ್ಟು ಬಂದಿದ್ದ, ಸರ್ಪದಿಂದ ಕಚ್ಚಿಸಿಕೊಂಡು ಬಂದಿದ್ದ, ಮರಣದ ಭಯ ಎದುರಿಗೆ ನೃತ್ಯ ಮಾಡುತ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅವನು ಸದ್ಗುರು ಶರಣ ಹೋಗಿ ಬಂದಿರ್ತಾನೆ. ಈ ಭಯಗ್ರಸ್ತವಾದ ಈ ಪ್ರಪಂಚದಿಂದ ನನ್ನನ್ನು ಉದ್ಧಾರ ಮಾಡು, ನಿನ್ನ ಹೊರತುಪಡಿಸಿ ಅನ್ಯರು ನನಗೆ ಯಾರೂ ಇಲ್ಲ ಅನ್ನುವ ಪರಿಪೂರ್ಣ ಸಮರ್ಪಣಾ ಭಾವದಿಂದ ಬಂದಂಥವನು ಈಗ ಕೊನೆಯ ಶ್ಲೋಕದಲ್ಲಿ ಕೊನೆಯ ಮಾತಿನಲ್ಲಿ ಇಲ್ಲಿ ಬೀಳ್ಕೊಟ್ಟು ಹೋಗ್ತಾ ಇದ್ದಾನೆ. ಆವಾಗ ಗುರುಗಳೊಂದು ಮಾತವನ್ನು ಹೇಳ್ತಾನೆ ಅಂತ ಇಲ್ಲಿ ಹೆಡ್ಲೈನ್ ಕೊಡ್ತಾರೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯವೇ. ಸ್ವಮೇವ ಸರ್ವತತ್ಪಶ್ಯನ್ ಮನ್ಯಮಾನ ಸ್ವಮದ್ವಯಂ ಸ್ವಾನಂದಮನುಭುಂಜಾನಃ ಕಾಲಂ ನಯ ಮಹಾಮತೇ ಸ್ವಮೇವ ಸರ್ವತತ್ಪಶ್ಯನ್ ಮನ್ಯಮಾನ ಸ್ವಮದ್ವಯಂ ಸ್ವಾನಂದಮನುಭುಂಜಾನಃ ಕಾಲಂ ನಯ ಮಹಾಮತೇ. ಶಿಷ್ಯನಿಗೆ ಗುರುಗಳು ಟೈಟಲ್ ಕೊಡ್ತಾರೆ. ಏನ್ ಟೈಟಲ್ ಕೊಡ್ತಾರೆ? ಹೇ ಮಹಾಮತೆ, ಮಹಾಬುದ್ಧಿವಂತನೇ, ಮಹಾಬುದ್ಧಿವಂತನೇ ಉದ್ದೇಶಿಸಿ ಯಾರು ಉದ್ದೇಶಿಸಿ? ಶಿಷ್ಯನನ್ನು ಉದ್ದೇಶಿಸಿ. ಹೇ ಮಹಾಮತೆ, ಇನ್ನು ಏನಪ್ಪ ಕೆಲಸ ನಿನಗೆ? ಇದು ಕಾಲ ತೆಗಿಬೇಕಲ್ಲ, ಕಾಲ ಹೇಗೆ ತೆಗಿಬೇಕು? ಕಾಲ ಹೇಗೆ ತೆಗಿಬೇಕು? ಸ್ವಂಗೇವ ಸರ್ವತಃ ಪಶ್ಯನ್, ನಿನ್ನನ್ನೇ ಎಲ್ಲ ಕಡೆಗೂ ನೋಡು. ಕಣ ಮುಚ್ಚಿ ಹೋಗಿ ಕೂಡಬೇಡ. ಜ್ಞಾನ ಆಯಿತು ಅಂತ ಹರಡಬೇಡ. ಜನರಿಗೆ ಏನನ್ನಾದರೂ ಸಿದ್ಧ ಮಾಡ್ಲಿಕ್ಕೆ ಹೋಗಬೇಡ. ಮತ್ತೇನು ಸಮಯ ಜೊತೆಗಿರುತ್ತಲ್ಲ. ಸ್ವಂ ಆತ್ಮಾನಂ ಸರ್ವತಃ ಪಶ್ಯ, ಎಲ್ಲೆಲ್ಲಿಯೂ ನಿನ್ನನ್ನೇ ಕಾಣು. ಇದು ಆಪ್ತ ವಾಕ್ಯ. ಸಾಧಕರಿಗೆ ಉತ್ತಮವಾದ ಸಾಧನೆ ಇದು, ಮನನಕ್ಕೆ ಅನುಕೂಲವಾಗುವಂಥ ಸಾಧನೆ. ತೆರೆ ಎಂದು ಅನಿಸಿಕೊಂಡಂತಹದ್ದಕ್ಕೆ ತಾನು ತೆರೆಯಲ್ಲ ತಾನು ನೀರು ಎನ್ನುವ ಜ್ಞಾನವಾದ ನಂತರ ಯಾರೂ ಬಂದು ಹೇಳಬೇಕಾಗಿಲ್ಲ, ಇನ್ನು ಮುಂದೆ ನೀನು ಎಲ್ಲ ಕಡೆಗೂ ನೀರೇ ನೋಡ್ತಾ ಹೋಗಪ್ಪ ಹೇಳೋ ಅವಶ್ಯಕತೆ ಇದೆಯ? ಇಲ್ಲ. ಆದರೆ ಇನ್ನೂ ತೆರೆಯ ಭಾವವನ್ನು ಇಟ್ಕೊಂಡಂತಹ ಸಾಧಕರಿಗೆ ಒಂದು ಮಾತು ಹೇಳಬೇಕಾಗ್ತದೆ. ಏನಪ್ಪ, ಎಲ್ಲ ತೆರೆಗಳಲ್ಲಿ ಇರುವುದು ನೀರೇ ಅನ್ನೋದನ್ನ ನೀನು ಕಾಣು, ಕಾಣ್ತಾ ಇರು. ನಿಧಾನ ಇರುವುದೆಲ್ಲವೂ ನೀರೇ ಅಂತ ತಾನೇ ಜ್ಞಾನ ಆಗ್ತದೆ. ಮೊದಲು ನೀನು ಕಾಣು, ಕಾಣುವ ಪ್ರಯತ್ನ ಮಾಡು ಸಾಧಕರಿಗಿರಬೇಕಾಗ್ತದೆ. ಆದ್ದರಿಂದ ಈ ವಾಕ್ಯದಲ್ಲಿ ಸಾಧಕರ ದೃಷ್ಟಿಯಿಂದ ನೀನು ಈ ಸಾಧನೆಯನ್ನು ಮಾಡು, ಸರ್ವಂ ಕಲ್ವಿತಂ ಬ್ರಹ್ಮ. ಜ್ಞಾನದ ದೃಷ್ಟಿಯಿಂದ ಅವನು ಬ್ರಹ್ಮನೇ ಆಗಿದ್ದರಿಂದಾಗಿ ಎಲ್ಲೆಲ್ಲಿಯೂ ಬ್ರಹ್ಮನನ್ನೇ ಕಾಣ್ತಾನು. ಕಾಣುವಂತ ಯಾರು ಹೇಳೋ ಅವಶ್ಯಕತೆ ಇಲ್ಲ. ಈ ಪ್ರಕಾರ ಸ್ವ ಆನಂದಂ ಅನುಭುಂಜಾನಃ, ಸ್ವಂ ಆನಂದಂ ಅನುಭುಂಜಾನಃ. ಹೇಗೆ ಬಾಲವತ ಉನ್ಮತ್ತವತ ಆ ಕೂಸು ತೊಟ್ಟಿನಲ್ಲಿ ಕೂಸು ತನ್ನ ಆನಂದವನ್ನು ತಾನೇ ಆನಂದಿಸ್ತಾ ಇರ್ತದೆ. ಅದಕ್ಕೆ ಯಾಕೆ ನಗುತ್ತಾ ಇದೆ ಅಂತ ಕೇಳಿ, ಅದಕ್ಕೆ ಭಾಷೆ ಗೊತ್ತಿಲ್ಲ, ಅದಕ್ಕೆ ಜೋಕ್ ಗೊತ್ತಿಲ್ಲ, ಅದಕ್ಕೆ ಕಥೆ ಗೊತ್ತಿಲ್ಲ, ಅದಕ್ಕೆ ಹಾಡು ಗೊತ್ತಿಲ್ಲ, ಯಾರು ಇರಬೇಕಂತ ನಿಯಮ ಇಲ್ಲ, ಗಿಲಿ ಗಿಲಿ ಗಿಲಿ ಗಿಲಿ ಆಡಿಸ್ಬೇಕು ಅಂತ ನಮಗೇನು ಇಲ್ಲ. ಆದರೂ ಅದು ಕೇಕೆ ಹಾಗೆ ನಗುತ್ತಾ ಇರ್ತದೆ. ಆ ಆನಂದ ಎಲ್ಲಿಂದ ಬರ್ತದೆ? ತನ್ನ ಆನಂದವನ್ನು ತಾನೇ ಆನಂದಿಸ್ತಾರೆ. ಬಾಲವತ್ತ ಉನ್ಮತ್ತವತ್ತ ಹುಚ್ಚನಂತೆ, ಹಾ ನಿನ್ನ ಆನಂದವನ್ನು ಆನಂದಿಸ್ತಾ ಇರು. ಯಾರು ಹೊಗಳಿದರೇನು, ಯಾರು ತೆಗಳಿದರೇನು, ನಿಂದಂತವರು ಅಲ್ಲ. ತುಲ್ಯನಿಂದ ಸ್ತುತಿರ್ಮೌನಿ ಸಂತುಷ್ಟ ಏನಕೇನಲ್ಲಿ ಅನಿಕೇತ ಸ್ಥಿರಮತಿ ಭಕ್ತಿ ಮಾನ್ಯ ಪ್ರಿಯೋದರ. ಅಂತ ಭಕ್ತಿ ನನಗೆ ಶ್ರೇಷ್ಠ ಅಂತ ಭಗವಂತ ಗೀತಾಚಾರ್ಯ 12ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ನಿಂದ ಸ್ತುತಿ ರಾಗ ದ್ವೇಷಗಳನ್ನು ತಗೊಂಡು ಎಷ್ಟೇ ಬರಲಿ ನಿನ್ನ ಹತ್ರ ಜನ, ಮಾನ ಅಪಮಾನ ಇವುಗಳನ್ನು ಎಷ್ಟೇ ತಗೊಂಡು ಬರಲಿ, ಅವರಲ್ಲಿ ವೈರುತ್ಯ ಬೇಡ, ಅವರಲ್ಲಿ ದ್ವೇಷ ಬೇಡ, ಅವರಲ್ಲಿ ಕ್ಷಮಾಬುದ್ಧಿ ಇರಬೇಕು, ಅವರನ್ನು ಕ್ಷಮಿಸಲಿ ಕಲಿಬೇಕು. ಇದಷ್ಟು ಸಹಜವಾದದ್ದು ಜ್ಞಾನಿಯಲ್ಲಿ, ಇದು ಸಾಧನೆಯಾಗಿರ್ತದೆ ಯಾರಲ್ಲಿ? ಸಾಧಕರಲ್ಲಿ. ಅದನ್ನು ಹೇಳ್ತಾರೆ ಏನಂತೇಳಿ, ಸ್ವ ಆನಂದಂ ಅನುಭುಂಜಾನ ಕಾಲನ್ನಯ. ಕಾಲ ಹೊರಟೋಗ್ತದೆ ಈ ಮಹಾತ್ಮ. ದಿಸ್ ಇಸ್ ಆಲ್ ಲಾಸ್ಟ್ ವರ್ಡ್ ಐ ಕ್ಯಾನ್ ಸೇ. ಇದು ನನ್ನ ಕೊನೆಯ ವಾಕ್ಯ ಅಂತ ಗುರುಗಳು ಹೇಳ್ತಾರೆ. ಇದು ಸಾರಾಂಶವಾಗಿ 3-4 ಶ್ಲೋಕ ಇದೆ. ಇತಿ ಶುತ್ವ ಗುರುರ್ವಾಕ್ಯಂ ಪ್ರಶ್ರಯೇನ ಕೃತಾ ನದಿ ಸತೇನ ಸಮನುಜ್ಞಾತಃ ಯಯೌ ನಿರ್ಮುಕ್ತ ಬಂಧನಃ. ಗುರುರೇವಂ ಸದಾನಂದ ಸಿಂಧೌ ನಿರ್ಮಗ್ನ ಮಾನಸಃ ಪಾವಯನ್ ವಸುಧಾಂ ಸರ್ವಾಂ ವಿಚಾರ ನಿರಂತರಂ. ಇದು ಗುರುಃ ವಾಕ್ಯಂ ಶುತ್ವ. ಈ ಪ್ರಕಾರವಾಗಿ ಗುರುಗಳಿಂದ ಕೊನೆಯ ಉಪದೇಶವನ್ನು ಪಡೆದ ನಂತರ ಪ್ರಶ್ರಯೇನ ಅತ್ಯಂತ ಗೌರವ ಆದರಗಳಿಂದ ನಮಸ್ಕರಿಸಿ ಕೃತಾನತಿ ತನ್ನ ಕೃತಕೃತ್ಯ ಭಾವವನ್ನು ವಂದನಾ ರೂಪದಲ್ಲಿ ನಮಸ್ಕಾರ ರೂಪದಲ್ಲಿ ಸಲ್ಲಿಸಿ ಸಮನುಜ್ಞಾತ ಅವರಿಂದ ಅನುಜ್ಞ ಅವರಿಂದ ಅನುಗ್ರಹವನ್ನು ಪಡೆದುಕೊಂಡು ನಿರ್ಮುಕ್ತ ಬಂಧನ ಯಯೌ ಬಂಧನಗಳಿಂದ ಮುಕ್ತನಾಗಿ ಹೊರಟು ಹೋದನು. ನಮಸ್ಕಾರ ಮಾಡಿ ಹೊರಟು ಹೋದ. ಗುರುಗಳಿಗೆ ಎಷ್ಟು ದುಃಖ ಆಗಿರ್ಬೋದು ಈಗ, ಇಷ್ಟು ವರ್ಷದಿಂದ ಇವ ನಮ್ಮ ಹತ್ರ ಇದ್ದ. ಎಷ್ಟು ನೋವಾಗಿರ್ಬೋದಲ್ಲ ಸ್ವಾಮಿ. ಅವನೇನು ಹೋದ, ಗುರುಗಳು ಏನ್ ಮಾಡಿದ್ರು? ಅಪ್ಪ ಅಪ್ಪ ಅಂತೂ ಇಂತು ಒಂದು ಹಂತ ಮುಗಿತ ಅಂತ ರಿಲ್ಯಾಕ್ಸ್ ಆದ್ರ ಗುರುಗಳ ಚಟುವಟಿಕೆ ಹಂಗೇ ಮುಂದುವರಿತದೆ. ಈ ಬ್ಯಾಚ್ ಹೋಗ್ತದೆ, ಮುಂದಿನ ಬ್ಯಾಚ್ ಆದ್ರೂ ಬಂದಿತ್ತು, ಅದ್ರ ಮುಂದಿನ ಊರಿಗಾದ್ರೂ ಹೋದ. ಯಾರು ನರ್ಸಿಂಗ್ ಹೋಗಿ ಯಾರದು ಏನು ಗೊತ್ತಿಲ್ಲ, ನಿಲ್ಲುವುದಿಲ್ಲ. ಇದು ಹೀಗೆ ಮುಂದುವರಿತು. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರು ಪರಂಪರ. ಸಂಪ್ರದಾಯಬದ್ಧವಾಗಿ ಇದು ಲಭ್ಯ ಇರೋದ್ರಿಂದ ಸಹಸ್ರಾರು ವರ್ಷಗಳಿಂದ ಸನಕ ಸನತ್ಕುಮಾರ ಸನಂದಾದಿ ಮುನಿಗಳಿಗೆ ಪ್ರಾಪ್ತವಾದಂತಹ ವಿದ್ಯಾ ಯಾರಿಂದ? ದಕ್ಷಿಣಾಮೂರ್ತಿಯಿಂದ. ದಕ್ಷಿಣಾಮೂರ್ತಿಯಿಂದ ಪ್ರಾಪ್ತವಾದಂತಹ ವಿದ್ಯಾ ಇದು. ಪರಂಪರಾಗತವಾಗಿ ಅದು ವ್ಯಾಸರಿಂದ, ವ್ಯಾಸಂ ಶುಕಂ ಗೌರಪದಂ ಮಹಾಂತಂ ಗೋವಿಂದ ಯೋಗೀಂದ್ರ ಮತಾಸ್ಯ ಶಿಷ್ಯಂ ಶ್ರೀ ಶಂಕರಾಚಾರ್ಯ ಮತಾಸ್ಯ ಪದ್ಮ ಪಾದಂ ಚ ಹಸ್ತಾಮರುಕಂ ಚ ತಂ ಶಿಷ್ಯಂ ತಂ ತ್ರೋಚಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮದ್ ಗುರುಂ ಸಂತತ ಮಾನ. ಎಷ್ಟು ಗುರುಗಳ ಪರಂಪರೆ! ನಂದು ಅಂತ ಕ್ಲೇಮ್ ಮಾಡಲಿಕ್ಕೆ ಏನು ಇಲ್ಲೇ ಇಲ್ಲ. ಇದ್ರೊಳಗೆ ಯಾವ ರೀತಿಯಲ್ಲಿಯೂ ಕೂಡ ನನ್ನ ಒಡೆತನ ಅನ್ಲಿಕ್ಕೆ, ನನ್ನ ಸೀಲ್ ಅನ್ಲಿಕ್ಕೆ, ನನ್ನ ಸಿಗ್ನೇಚರ್ ಅನ್ಲಿಕ್ಕೆ ಇಲ್ಲಿ ನಂದು ಅನ್ನೋದು ಏನೂ ಇಲ್ಲ. ಆ ಮಹಾತ್ಮರು ಕೊಟ್ಟಿರೋ ಪ್ರಸಾದ, ಈ ಪ್ರಸಾದವನ್ನು ಹಂಚಿಕೊಳ್ಳುವ ಭಾಗ್ಯ ಕೆಲವೇ ಕೆಲವು ಶಿಷ್ಯರಿಗೆ ಲಭ್ಯವಾಗ್ತದೆ. ಅದಕ್ಕೆ ಇವನು ತನ್ನ ಧನ್ಯತಾ ಭಾವನೆ ವ್ಯಕ್ತಪಡಿಸಿ ನಿರ್ಮುಕ್ತ ಬಂಧನ ಯಯೌ ಹೊರಟೋಗುತ್ತಾನೆ. ಗುರುಗಳು ಏನು ಮಾಡ್ತಾರೆ? ಬಾರಿ ಸುಂದರವಾಗಿದೆ. ಗುರುಹು ಈ ಪ್ರಕಾರವಾಗಿ ಗುರುಹು ಏವಂ ಗುರುಹು ಸದಾನಂದ ಸಿಂಧೌ ಆನಂದ ಸಾಗರದಲ್ಲಿ, ಸತತ ಆನಂದ ಸಾಗರದಲ್ಲಿ ನಿರ್ಮಗ್ನ ಮಾನಸ ಮೊಳಗಿರ್ತಾನೋ. ಉಪದೇಶ ಮಾಡುವಾಗೂ ಆನಂದದಲ್ಲೇ ಮುಳುಗಿರ್ತಾನೆ, ಉಪದೇಶ ಮಾಡುವಾಗೂ ಕೂಡ ಆನಂದದಲ್ಲೇ ಮುಳುಗಿರ್ತಾನೆ. ಈಗ ಉಪದೇಶವನ್ನ ಪೂರೈಸಿ ಆದ ನಂತರವೂ ಕೂಡ ಅವನು ಆನಂದದಲ್ಲೇ ಇರ್ತಾನೆ. ನಿರ್ಮಗ್ನ ಮಾನಸ ಸರ್ವಂ ಏನ್ ಮಾಡ್ತಾನೆ ಇದ್ದರೆ ಆನಂದದಲ್ಲಿರ್ತಾನೆ, ಇಲ್ಲವೋ ನಡೆದಾಡಲಿಕ್ಕೆ ಶುರು ಮಾಡಿದರೆ ಈ ಭೂಮಿಯನ್ನ ಪಾವನಗೊಳಿಸುತ್ತಾರೆ. ಆಸ್ ಇಟ್ ಈಸ್ ಹೇಳ್ತಾರೆ, ಹಸುಗಳು ಹುಲ್ಲು ಮೇಲೆ ತಿರುಗಾಡಿದರೆ ಹುಲ್ಲು ಚಿಗುರುತ್ತವೆ, ಮನುಷ್ಯರು ತಿರುಗಾಡಿದ್ರೆ ಹುಲ್ಲು ಸಾಯ್ತದೆ, ಮನೆ ಹೋಗ್ತದೆ. ಆಸ್ ಇಟ್ ಈಸ್ ಅದಕ್ಕೆ ಪಾದಸ್ಪರ್ಶ, ಯಾರದು ಪಾದಸ್ಪರ್ಶ ಆಗಬೇಕು ಅಂದರೆ ಯಾರ ಪಾದಸ್ಪರ್ಶದಿಂದ ಹುಲ್ಲು ಚಿಗುರುತ್ತದೆಯೋ ಅವರ ಪಾದಸ್ಪರ್ಶ ಆಗ್ತದೆ. ಅರ್ಥವಿಲ್ಲ. ತಾಂದ್ರೆ ನಮ್ಮ ಮನೆಗೆ ಬಂದು ಪಾದ ಇಟ್ಟೋದು, ಭಾವನೆ ಒಳ್ಳೆ, ತಪ್ಪೇನಿಲ್ಲ, ಅದು ಹುಲ್ಲು ಚಿಗುರುತ್ತದೆ ಅಂತ ಸಾಯ್ತದೆ. ಯಾರು ಎಂತಹ ಪಾದಸ್ಪರ್ಶ ಆಗಬೇಕು ಅಂದರೆ ಸತ್ತೋದ ಹುಲ್ಲು ಚಿಗುರಿಸಿ ಅಂತ ಪಾದಸ್ಪರ್ಶ ಆಗಬೇಕು. ಹಾಗಾಗಿ ಇಲ್ಲಿ ಹೇಳ್ತಾರೆ ಬಾಕಿ ಸಮಯವನ್ನು ತಿರುಗಾಡಿಸೋ ಇದ್ದಲ್ಲೇ ಇರುವಂಥ ಸಮಯ ಬಂದಾಗ ಆನಂದ ಸಾಗರದಲ್ಲಿ ಮುಳುಗಿರ್ತಾರೆ, ತಿರುಗಾಡೋ ಸಮಯ ಬಂದಾಗ ಇದು ವ್ಯಾವಹಾರಿಕರ ಲೌಕಿಕರ ಹೇಳಿಕೆ, ಅವನ ಹೇಳಿಕೆ ಅಲ್ಲ. ಅವನು ಯಾವತ್ತು ಕಂಡಿಗೆ ಬರುವ ಆನಂದ ಸಾಗರದಲ್ಲೇ ಇರ್ತಾನೆ. ಈ ಲೌಕಿಕರ ವ್ಯಾವಹಾರಿಕರ ಹೇಳಿಕೆ ಏನು ಅಂತಂದ್ರೆ ಪಾವಯನ್ ವಸುಧಂ ಪಾವಯನ್ ನಿರಂತರಂ. ಈ ವಸುಧಿಯನ್ನ ತಿರುಗಾಡಿ ತಿರುಗಾಡಿ ಪಾವನಗೊಳಿಸ್ತಿರ್ತಾನೆ. ಅಂದ್ರೆ ಅವನು ಎಲ್ಲೆಲ್ಲಿ ಹೋಗ್ತಾನೋ ಅಲ್ಲಿ ಏನಾಗ್ತದೆ, ಪವಿತ್ರವಾಗ್ತದೆ. ಕಾಲೇ ವರ್ಷದ್ದು ಪರ್ಜನ್ಯ ಪೃಥ್ವಿ ಸತ್ಯಶಾಲಿ. ಅದಕ್ಕೆ ಗುರುಗಳು ಬರಬೇಕು, ಗುರುಗಳು ಬರಬೇಕು, ಅನುಗ್ರಹ ಮಾಡಬೇಕು. ಜ್ಞಾನಿಗಳು ಎಲ್ಲೆಲ್ಲಿಯೂ ಕೂಡ ತಿರುಗಾಡ್ತಾ ಇರಬೇಕು, ಅದಕ್ಕೆ ಪರಿವ್ರಾಜಕರಾಗಿರ್ಬೇಕು. ಪರಮಹಂಸ ಪರಿವ್ರಾಜಕರಾಗಿರ್ಬೇಕು. ಪರಮಹಂಸಂತೂ ಆಗಿರ್ತಾರೆ, ಬ್ರಹ್ಮನಿಷ್ಠರಾಗಿರ್ತಾರೆ, ಅದರ ಜೊತೆಗೆ ಪರಿವ್ರಾಜಕರು ಆಗಬೇಕು. ಅದಕ್ಕೆ ಕೆಲವು ಸನ್ಯಾಸದಲ್ಲಿ ಕೆಲವು ನಿಯಮಗಳು ಇವೆ. 3 ರಾತ್ರಿಗಳಿಂದ ಹೆಚ್ಚಿಗೆ ಒಳಗಡೆ ಉಳಿಬಾರದು. 3 ರಾತ್ರಿ ನಮ್ದೆಷ್ಟು, 4 ರಾತ್ರಿ. 1 ರಾತ್ರಿ ಟ್ರೈನ್ ಒಳಗೆ, 4 ರಾತ್ರಿ ಹಂಗೆ ಹೋಗ್ತಾ ಇರ್ಬೇಕು. ತಿರು ಒಂದು ಕಡೆ ಇರಬಾರ್ದು ನೋಡ್ರಿ, ಸನ್ಯಾಸಿಗಳು ಒಂದು ಕಡೆ ಇರಬಾರ್ದು. ನೀವಲ್ಲ, ನೀವು ಅಧ್ಯಯನ ಮಾಡ್ಲಿಕ್ಕೆ ಕತ್ತೀರಿ, ಮತ್ತೆ ನೀವ ಹೇಳಿದ್ರು, ನೀವ ಹೇಳಿದ್ರು ಒಂದ್ ಕಡೆ ಇರ್ಬೋದು. ಅದಕ್ಕೆ ಸಮಯ ನಾ ಎಷ್ಟು ಕಳೆದಿದ್ದೀನಿ, ಗುರು ಮಾಡಿದಂತೆ ಮಾಡಬಾರದು, ಗುರು ಹೇಳಿದ್ದನ್ನು ಬಿಡಬಾರದು. ಗುರು ಮಾಡಿದಂತೆ ಮಾಡಬೇಡ. ನಾನೊಂದ್ ಕಡೆ ಹೇಳಿದೆ, ಸಂಸ್ಕೃತ ಕಲಿಸ್ತಾ ಇದ್ರೆ ಪ್ರಸನ್ನ ಗುರುಜಿ ಅಂತ ಇದೆ, ಪ್ರಸನ್ನ ಚೈತನ್ಯ ಅಂತ ಪರಿಸರ ಪ್ರಸನ್ನ ಚೈತನ್ಯ. ಅವರು ಪಾಪ 1 ತಿಂಗಳು ನೋಡಿದ್ರು, 2 ತಿಂಗಳು ನೋಡಿದ್ರು, 3 ತಿಂಗಳು ನೋಡಿದ್ರು, ನಾ ಬಂದ್ರೆ ಬಂದೆ ಇರಲಿಲ್ಲ, ಅಭ್ಯಾಸ ಮಾಡಿದ್ರೆ ಮಾಡದೆ ಮಾಡಲಿಲ್ಲ, ಹೋಮ್ವರ್ಕ್ ಮಾಡಿದ್ರೆ ಮಾಡದೆ ಮಾಡಲಿಲ್ಲ, ಪ್ರತಿ ಸಲ ಏನೋ ನೆಪ ಹಾಕ್ಬಿಡೋದು, ಸಿಮೆಂಟ್ ತರ್ಲಿಕ್ಕೆ ಹೋಗಿದ್ದೆ, ಕಲ್ ತರ್ಲಿಕ್ಕೆ ಹೋಗಿದ್ದೆ, ಮರಳು ತರ್ಲಿಕ್ಕೆ ಹೋಗಿದ್ದೆ, ಅದೇನೋ ಒಂದು ನೆಪ ಹಾಕ್ಬಿಡೋದು ತಪ್ಪಿಸ್ಕೊಳ್ಳೋದು. ಕೊನೆಗೂ ಅವ್ರದ್ದು ಬೇಸತ್ತು ಪೂಜೆ ಸ್ವಾಮಿಜಿ ಕಂಪ್ಲೇಂಟ್ ಕೊಟ್ಟು, ಇವನು ಸಂಸ್ಕೃತಾನೇ ಬರ್ತಾ ಇಲ್ಲ ನೋಡಿ, 90 ಕ್ಲಾಸಸ್ನೊಳಗೆ 16 ಕ್ಲಾಸ್ ಅಟೆಂಡ್ ಆಗ್ಯಾನ. ಏನು ಅವರು ರಿಜಿಸ್ಟರ್ ತೋರಿಸಿದ್ರು ಪೂಜೆ ಸ್ವಾಮಿ, ಪೂಜೆ ಸ್ವಾಮಿ ಕರೆದ್ರು. ಅಪ್ಪಡಿ ಬಣ್ಣ ಮುಡಿಯಾಗ್ತದೆ, ಹಂಗೆ ಮಾಡಬಾರ್ದು. ಕ್ಲಾಸಸ್ ತಗೊಂಡ್ರೆ ನಿನಗೆ ಒಳ್ಳೇದಾಗ್ತದೆ, ಉಪಯೋಗ ಆಗ್ತದೆ, ಶಾಸ್ತ್ರ ಚೆನ್ನಾಗಿ ಅರ್ಥ ಆಗ್ತದೆ. ನಂದೇನು ವಿಚಾರ ಅಂದ್ರೆ, ಅರ್ಥವಾಗದೆ ಇದ್ದರೆ ಚೆನ್ನಾಗಿ ಅರ್ಥ ಆಗಲಿ, ನನಗೆ ಅರ್ಥ ಆಗ್ಯದಲ್ಲ. ಇದು ನನ್ನ ಮಂಡುವಾದ. ಸೊ ಒಂದು ಕಡೆ ಹೇಳಿದೆ, ಸಂಸ್ಕೃತ ಕಲಿದನೆ ಕೋರ್ಸ್ ಮುಗಿಸಿದೇನೆ, ಮುಂಚೆನೆ ಉಪನ್ಯಾಸ ಮಾಡಿ ಶುರು ಮಾಡಿಬಿಟ್ಟೆ, ಮತ್ತೆ ಹೆಂಗ್ ಮಾಡೋದು ಈಗ ಅಂತ ಹೇಳಿದಾಗ, ನಾ ಇದನ್ನ ಹೇಳೋದು ಮರ್ತೆ, ನೀವು ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಮರ್ತಿಬಿಟ್ಟೆ. ಅವ ಸೀರಿಯಸ್ ತಗೊಂಡ್ಬಿಟ್ಟ. ನಮ್ಮ ಗುರುಗಳಿಗೆ ಕ್ಲಾಸ್ ಕೇಳ್ದನೇ ಉಪನ್ಯಾಸ ಮಾಡಿ ಬಂದದ ಅಂದಮೇಲೆ ನಾವು ಸಹಿತ ಏನ್ ಮಾಡ್ಬೋದು, ಬಿಟ್ಟು ಹೋಗೇ ಬಿಟ್ಟ ಕೋರ್ಸ್. ಇನ್ನು 8 ತಿಂಗಳು ಸಹಿತ ಆಗಿದ್ದಿಲ್ಲ, ಹೋಗ್ಬಿಟ್ಟ. ಇಲ್ಲ, ಗುರು ತಿಳಿಸಿಕೊಟ್ಟದ್ದನ್ನು ಬಿಡಬಾರ್ದು, ಗುರು ಮಾಡಿದ್ದನ್ನ ಮಾಡ್ತು. ಗೊತ್ತಿಲ್ಲ, ಕೆಲವು ವಿಶಿಷ್ಟವಾದಂತಹ ಭಾರಿ ವಿಶಿಷ್ಟವಾದ ಕಾರಣಗಳಿರ್ತವೆ. ಆ ಕಾರಣಗಳಿಂದ ಅವರಿಂದ ಆ ವಿಭೂತಿಗಳು ಹೊರಬರ್ತವೆ. ಅವು ಅದಕ್ಕೇನು ಬೇರೆ ಇನ್ನೇನಾದರೂ ಲಾಜಿಕ್ ನೀವು ಹುಡುಕಿಕೊಂಡು ಸಿಗೋದಿಲ್ಲ. ಸೊ ಅಧ್ಯಯನ ಪೂರೈಸಿ ಈ ಬ್ರಹ್ಮಚಾರಿ ಈಗ ಹೊರಟಿದ್ದಾನೆ, ಗುರುಗಳು ಆನಂದ ಸ್ವರೂಪದಲ್ಲಿ ಮುಳುಗಿದ್ದಾರೆ. ಆಮೇಲೆ ಸರ್ವಾಂ ವಿಚಾರ ನಿರಂತರಂ ವಸುಧಾಂ, ಈ ಭೂಮಿಯನ್ನ ಭೂಮಾತೆಯನ್ನ ಪಾವನಗೊಳಿಸ್ತಾ ನಿರಂತರಂ ವಿಚಚಾರ. ಪರಿವ್ರಾಜಿತನಾಗಿ ಸರಿಸ್ತಾನೆ. ಇತ್ಯಾಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನಾತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ. ಇತ್ಯಾಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನಾತ್ಮಲಕ್ಷಣಂ ನಿರೂಪಿತಂ ಮುಮುಕ್ಷೂಣಾಂ ಸುಖಬೋಧೋಪಪತ್ತಯೇ. ಮುಮುಕ್ಷೂಣಾಂ ಉಪಪತ್ತಯೇ, ಮೋಕ್ಷದ ಬಗ್ಗೆ ತೀವ್ರವಾದಂತಹ ಇಚ್ಛಾ ಇದ್ದಂಥವರಿಗೆ ಮುಮುಕ್ಷುಗಳು ಅಂತ ಕರೀತಾರೆ. ಅವರಿಗೆ ಉಪಪತ್ತಯೇ, ಅವರಿಗೆ ಇನ್ನೂ ಸುಲಭವಾಗಲಿ ಅಂತ, ಅವರಿಗೆ ಅತ್ಯಂತ ಸುಲಭವಾಗಿ ಪ್ರಾಪ್ತವಾಗದನ್ನು ದೃಷ್ಟಿಯಿಂದ ಇತಿ ಈ ರೀತಿಯಾಗಿ ಆಚಾರ್ಯಸ್ಯ ಶಿಷ್ಯಸ್ಯ ಸಂವಾದೇನ ಆತ್ಮಲಕ್ಷಣ ನಿರೂಪಿತಂ. ಶಿಷ್ಯಾಚಾರ್ಯರ ಸಂವಾದದ ಮೂಲಕವಾಗಿ ಆತ್ಮಲಕ್ಷಣಗಳನ್ನು ಕುರಿತ ಈ ಉಪದೇಶವು ಈಗ ನಮಗೆ ಪಡಲ್ಪಟ್ಟಿತು. ಏನಕ್ಕಾಗಿ? ಆ ಮುಮುಕ್ಷುವಿಗೆ ಸುಖಬೋಧ ಉಪಪತ್ತಯೇ, ಅವನಿಗೆ ಸುಖವಾಗಿ ಇದು ಅರ್ಥವಾಗಿದೆ ಅಂಥೇಳಿ ಈ ಒಂದು ಉಪದೇಶವನ್ನು ವಿವೇಕ ಚೂಡಾಮಣಿ ಅನ್ನುವ ಹೆಸರಿನಲ್ಲಿ ಕೊಟ್ಟಿದ್ದಾರೆ. ಸಂಸಾರ ತ್ವನಿತಾಪ ಭಾನು ಕಿರಣ ಸಂಸಾರ ಧ್ವನಿ ತಾಪ ಭಾನು ಕಿರಣ ಉದ್ಭೂತದಾಹ ವ್ಯಥ ಚಿನ್ನಾನಾಂ ಜಲಕಾಂಕ್ಷಯ ಮರುಭುವಿ ಗ್ರಾಂತ್ಯ ಪರಿಭ್ರಾಂತ ಭ್ರಾಮ್ಯತ ಸನ್ನ ಸುಧಾಂಬುಧಿ ಸುಖಕರಂ ಬ್ರಹ್ಮದ್ವಯಂ ದರ್ಶಯಂತ ಈಶಾ ಶಂಕರ ಭಾರತೀ ವಿಜಯತೆ. ನಿರ್ವಾಣ ಚಂದಾಯಿನಿ ಸಂಸಾರ ಧ್ವನಿ ತಾಪ ಭಾನು ಕಿರಣ ಕ್ರೋದ್ಭೂತ ದಾಹ ವ್ಯಥ ಚಿನ್ನಾನಾಂ ಜಲಕಾಂಕ್ಷಯ ಮರುಭುವಿ ಕ್ರಾಂತ್ಯ ಪರಿಭ್ರಾಂತ ಸನ್ನ ಸುಧಾಂಬುಧಿ ಸುಖಕರಂ ಬ್ರಹ್ಮದ್ವಯಂ ದರ್ಶಯಂತ ಈಶಾ ಶಂಕರ ಭಾರತಿ ವಿಜಯತೆ. ಸಂಸಾರ ಅಧ್ವನಿ, ಅಧ್ವನಿ ಅಂದ್ರೆ ಮಾರ್ಗ. ಸಂಸಾರ ಮಾರ್ಗದಲ್ಲಿ, ವ್ಯವಹಾರಿಕ ಮಾರ್ಗದಲ್ಲಿ, ಲೌಕಿಕ ಮಾರ್ಗದಲ್ಲಿ, ಸಾಮಾಜಿಕ ಮಾರ್ಗದಲ್ಲಿ ಹೇಗಿರುತ್ತದೆ ವಾತಾವರಣ, ಹವಾಮಾನ ಹೇಗಿರ್ತದೆ? ತಾಪ ಭಾನು ಕಿರಣ ಪ್ರಭೂತ ದಾಹ ವ್ಯಥ ಚಿನ್ನ, ಅದೇನಿರ್ತದೆ? ಉರಿ ಉರಿ ಬಿಸಿಲಿನ ಸೂರ್ಯನ ಕಿರಣಗಳಿಂದ ಬೆಂದು ಹೋಗ್ತಾ ಇರ್ತಾನೆ ಸಂಸಾರ ಮಾರ್ಗದವರು. ಜ್ಞಾನ ಬಿಸಿಲು ಅಕ್ಕಪಕ್ಕ ಬಿಸಿ ಗಾಳಿ ಕೆಳಗೆ ತಾಗೋದು, ಕಾಲಾಗ ಚಪ್ಪಲಿಲ್ಲ, ಬಡಾನಿ ಕಾಲಾಗ ಚಪ್ಪಲಿಲ್ಲ. ಏನಾಗಿರ್ಬೋದು ಅವನ ಪರಿಸ್ಥಿತಿ ಅಂತ ನಾವು ಅಂತೀವಿ. ಅವ್ರಿಗೇನೇನಾಗಿರ್ಬೋದು, ಆದಷ್ಟು ಆದಷ್ಟು ಪ್ರತಿ ಸಲ ಸಂಬಂಧದಲ್ಲಿ ನನಗೆ ಇದನ್ನು ನೋಡ್ಲಿಕ್ಕೆ ಒಂದು ಎಕ್ಸಾಂಪಲ್. ಯಾವಾಗ ಅವ್ರಿಗೇನು ಅನಿಸೋದಿಲ್ಲ, ಇಡೀ ಬಳ್ಳಾರ ಹುಡುಗಿ ಒಂದು 10 ಚಪ್ಪಲಿ ಅಂಗಡಿ ಇರ್ಬೋದು ನೋಡಿ, ಅದಕ್ಕೆ ಹೆಚ್ಚಿನ ಚಪ್ಪಲಿ ಅಂತ ಸಿಗೋದು ಒಂದು 10 ಇರ್ಬೋದು. ಚಪ್ಪಲಿ ದಾನ ಮಾಡ್ಬೇಕು ಅವರಿಗೆ. ಬಳ್ಳಾರಿ ಜನರು ಲೆಕ್ಕ ಹಾಕಿ ಅವರಿಗೆ ಚಪ್ಪಲಿ ದಾನ ಮಾಡಬೇಕು. ಎಚ್ಚರಿಕೆ, ಇವರೆಲ್ಲ ಇದ್ದಾರಲ್ಲ ಈ ಸಂಸಾರಸ್ಥರು, ಸಂಸಾರಿಗಳು, ಸಂಸಾರ ಮಾರ್ಗದಲ್ಲಿ ವಿಷಯಾಸಕ್ತರು, ವಿಷಯ ಭೋಗದಲ್ಲಿ ತೊಡಗಿದವರು, ಇವರೆಲ್ಲ ಇದ್ದಾರಲ್ಲ, ಇವರು ಹೆಂಗೆ ಅಂತಂದ್ರೆ ಬಳ್ಳಾರಿ ಜನ ಸುಟ್ಕೊಂಡು ಹಂಗಿರ್ತಾರೆ ಸಾಕ್ಷಿಂತ. ಅವಾಗೇನಾಗ್ತದೆ, ಜಲಕಾಂಕ್ಷಯ, ಅವಾಗ ಹಾ ಕಾಣ್ತದೆ, ಹಾ ನೀರು ನೀರು, ಹಾ ನೀರು ನೀರು, ಜಲಕಾಂಕ್ಷಯ, ಯಾವ ನಲ್ಲಿ ನೀರು ಕೊಡೋದಿಲ್ಲ. ಯಾಕಂದ್ರೆ ಮರುಭೂಮಿ ಮರುಭೂಮಿ, ಅವಾಗ ಎಲ್ಲಿದ್ದಾನೆ, ಮರುಭೂಮಿಯಲ್ಲಿ ಮರುಭೂಮಿಯಲ್ಲಿದ್ದಾನೆ. ಆ ಮರುಭೂಮಿ ಇದ್ದಾಗ ಏನಾಗಿದೆ, ಭ್ರಾಂತ್ಯ ಪರಿಭ್ರಾಮ್ಯತ, ಈಗ ಸುಖ ಸಿಕ್ಕಿಲ್ಲ, ಇನ್ನು ಮುಂದೆ ಸಿಗ್ತದೆ, ಯಾವತ್ತು ಸಿಗಲಿಲ್ಲ, ಮಕ್ಕಳು ಸಿಗ್ತದೆ, ಇಲ್ಲಿ ಸಿಗಲಿಲ್ಲ ಅಲ್ಲಿ ಸಿಗ್ತದೆ, ಭ್ರಾಮ್ಯತ, ಅವನು ಪ್ರತಿ ಕ್ಷಣವೂ ಕೂಡ ಭ್ರಾಂತಿಯಿಂದ ಭ್ರಮಿಸಿಕೊಂಡು ತಿರುಗಾಡ್ತಾ ಇರ್ತಾನೆ, ಸುಖ ಸುಖ ಸುಖ. ಆದ್ರೆ ಅವನಿಗೆ ಗೊತ್ತಿಲ್ಲ ಏನು ಅಂದ್ರೆ, ಸುಖಕರಂ ಅತ್ಯಾಸನ್ನ, ಸಮೀಪದಲ್ಲಿಯೇ ಸುಖ ಇದೆ ಅನ್ನೋದು ಗೊತ್ತಿಲ್ಲ. ಅತ್ಯಾಸನ್ನ, ಅತ್ಯಂತ ಸಮೀಪದಲ್ಲಿ ಸುಖ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾನವ, ಅತ್ಯಾಸನ್ನ, ಅದಕ್ಕಾಗಿ ಇಷ್ಟೆಲ್ಲ ಹುಡುಕ್ತಾ ಇರ್ತಾನೆ ಅವನು. ಸುಧಾಂಬುಜಿಂ ಅಮೃತ ಸಾಗರ, ಆ ಒಂದು ಅಮೃತ ಸಾಗರವನ್ನ ಇಲ್ಲೇ ಸಮೀಪದಲ್ಲಿ ಇಟ್ಕೊಂಡಿರ್ತಾನೆ. ಬ್ರಹ್ಮ ಎಂತಹ ಅಮೃತ ಸಾಗರ ಅದು, ಬ್ರಹ್ಮ ಅದ್ವಯಂ, ಅದ್ವಯಂ ಬ್ರಹ್ಮ ದರ್ಶಯಂತಿ, ಅವನು ಅದ್ವಯ ಬ್ರಹ್ಮನನ್ನ ಸದ್ಗುರು ಅವನಿಗೆ ತೋರಿಸ್ತಾನೆ. ಯಾರು ತೋರಿಸಿದರು, ಏಷ ಶಂಕರ ಭಾರತಿ, ಅವರಿಗೆ ಸದ್ಗುರುಗಳು ಶಂಕರರ ವಚನಗಳು ವಿಜಯತೆ ವಿಜೃಂಭಿಸಿದೆ, ಅವರಿಗೆ ಜಯಕಾರವಾಗಲಿ, ಜಯ ಜಯವಾಗಲಿ, ಶಂಕರಾಚಾರ್ಯರಿಗೆ ಜಯವಾಗಲಿ. ಇಲ್ಲಿ ಶಂಕರ ಭಾರತಿ ಅಂತ ಒಂದು ತಂದಿದ್ದಾರೆ ಶಬ್ದವನ್ನ. ಶಂಕರರ ಗುರುಗಳ ಹೆಸರು ಗೋವಿಂದ ಭಗವತ್ಪಾದರು, ಗೋವಿಂದ ಭಗವತ್ಪಾದರ ಗುರುಗಳ ಹೆಸರು ಗೌಡಪಾದರು. ಇದು ಹೀಗೆ ಚೈನ್ ಹೋಗ್ತದೆ. ಆದರೆ ಶಂಕರ ಭಾರತಿ ಅನ್ನೋ ಶಬ್ದ ಬಂದಿದೆ. ಈ ಶಂಕರ ಭಾರತಿ ಬಹುಶಃ ಏನು ಅಂತಂದ್ರೆ ಒನ್ ಆಫ್ ದಿ ಶಂಕರಾಚಾರ್ಯ. ಈಗ ಭಾರತೀಯ ಪರಂಪರೆ ಬೇರೆ ಇದೆ, ಆನಂದ ಪರಂಪರೆ ಬೇರೆ ಇದೆ, ಈಗ ಅವೆಲ್ಲ ಪರಂಪರೆಗಳು ಬೇರೆ ಬೇರೆ ಇವೆ. ಟೈಟಲ್ಗಳು ಎಲ್ಲ ಟೈಟಲ್ಗಳು, ಪರಂಪರೆ ಒಂದೇ ಇರ್ತದೆ, ಸಂಪ್ರದಾಯ ಒಂದೇ ಇರ್ತದೆ, ಟೈಟಲ್ಗಳು ಅಂದರೆ ಡಿಸಿಗ್ನೇಷನ್ಸ್ಗಳು ಬೇರೆ ಬೇರೆ ಇರ್ತವೆ. ಹಾಗೆ ಶಂಕರ ಭಾರತಿ ಅಂತಂದ್ರೆ ಖಚಿತವಾಗಿ ನಾನು ಹೇಳಲಿಕ್ಕಾಗೋದಿಲ್ಲ ಯಾವ ಶಂಕರ ಭಾರತಿ ಇವರು ಅಂತೇಳಿ. ಅದೇ ನೋಡ್ತಾ ಇದ್ದೀನಿ, ಶಾರದಾಂಬೆಗೆ ಇನ್ನೊಂದು ಹೆಸರು ಭಾರತಿ. ಆ ಶಾರದೆಯೇ ಶೃಂಗೇರಿ ಪೀಠದಲ್ಲಿ ಇರುವಂತಹ ಮುಖ್ಯ ದೇವತಾ. ಆ ಶಾರದೆಯ ಸೇವೆಯಲ್ಲಿ ತೊಡಗಿದವರು ಯಾರೇ ಇರಲಿ ಅವರು ಶಂಕರ ಭಾರತಿ. ಅವರಿಗೆ ಆ ತಾಯಿ ಅನುಗ್ರಹ ಮಾಡಿದ್ದಾಗಲೇ ಆದ್ದರಿಂದ ಶಂಕರ ಭಾರತಿ ಅಂತೇಳಿ ಶಬ್ದವನ್ನು ಪ್ರಯೋಗ ಮಾಡಿರುತ್ತಾಕು. ಶಂಕರ ಭಾರತಿ ಏಷಾ ಶಂಕರ ಭಾರತಿ ವಿಜಯತೆ, ಅವರಿಗೆ ಜಯಕಾರವಾಗಲಿ. ಓಂ ತತ್ಸತ್. ನಾರಾಯಣ ನಾರಾಯಣ ನಾರಾಯಣ. ಎಲ್ಲಿದೆವು ದುಃಖ ದೃಷ್ಟಿ ವಿವೇಕ? ದೃಕ್ ದೃಷ್ಟಿ ವಿವೇಕ ನಾಲ್ಕು ಶ್ಲೋಕ ಹೇಳೋಣ. ಇವರು ಯಾವಾಗ ಬರ್ಕೋತಾರೆ ಇಲ್ಲ ನಾಳೆಗೆ? ಸ್ವಾಮೀಜಿ ಹೆಸರು ಮೇಲೆ ಸಿಗ್ಲಿಲ್ಲ, ಅದು ಸಿಕ್ತ ಕೇಳ್ತಾ ಇಲ್ಲ. ನಾನು ದಾರಿ ಕಾದು ಹೋಗಿದ್ದೀನಿ. ಇದು ಇಲ್ಲೋ ಬರ್ಕೋಬೇಕು, ಬೋರ್ಡ್ ಮೇಲೆ ಬರೆಸ್ತಾರೆ, ನೀವು ಬರ್ಕೋಬೇಕು. ಹಳೆ ವರ್ಷಪುರದಿಂದ ತರಿಸ್ಕೊಡ್ತೇನೆ, ಪುಸ್ತಕನೂ ತರಿಸ್ಕೊಡ್ತೇನೆ. ದೃಕ್ ದೃಶ್ಯ ವಿವೇಕ ಈ ಗ್ರಂಥದ ಹೆಸರು. ಮೂವರು ಲೇಖಕರ ಬಗ್ಗೆ ಇಲ್ಲಿ ಜಿಜ್ಞಾಸ ಇದೆ. ಒಂದು ಜಿಜ್ಞಾಸ ಹೇಳುತ್ತದೆ, ಈ ಗ್ರಂಥವನ್ನು ವಿದ್ಯಾರಣ್ಯರು ರಚಿಸಿದ್ದಾರೆ. ಇನ್ನೊಂದು ಜಿಜ್ಞಾಸ ಹೇಳ್ತದೆ, ವಿದ್ಯಾರಣ್ಯರ ಗುರುಗಳಾದಂತಹ ಭಾರತೀಯ ತೀರ್ಥರನ್ನು ರಚಿಸಿದ್ದಾರೆ. ಇನ್ನು ಮೂರನೇ ಹೇಳ್ತಾರೆ,